ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿ ತರಂಗ. ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಯೋಜನೆಯಡಿ ಒಂದು ಜಿಲ್ಲಾ ಒಂದು ಉತ್ಪನ್ನ ಕುರಿತು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಮತ್ತು 2462289 ಎಸ್ಟಿಡಿ ಕ್ರಮಾಂಕ 08172. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ ಒಂದು ಜಿಲ್ಲೆ ಒಂದು ಉತ್ಪನ್ನ. ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಇಡೀ ದೇಶದಾದ್ಯಂತ ಎಷ್ಟು ಜಿಲ್ಲೆಗಳಿದ್ದಾವೋ ಆ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಬಹುತೇಕ ಏನನ್ನು ಪ್ರಧಾನವಾಗಿ ಬೆಳೀತಾರೋ ಆ ಜಿಲ್ಲೆಯಲ್ಲಿ ಆ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಮಾರುಕಟ್ಟೆ ಇರಬಹುದು, ಮೌಲ್ಯವರ್ಧನೆ ಇರಬಹುದು, ಉದ್ದಿಮೆ ಇರಬಹುದು, ಈ ಥರದ ವಿಚಾರಗಳಿಗೆ ಹೆಚ್ಚೆಚ್ಚು ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಲಾಗಿದೆ. ಅದನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಅನುಷ್ಠಾನ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ, ಏನೆಲ್ಲ ಆಗ್ತಾ ಇದೆ, ಅದನ್ನು ಹೇಗೆ ನಮ್ಮ ರೈತರು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ನೀವು ಕೂಡ ನೇರವಾಗಿ ಮಾತನಾಡಬಹುದು. ನಿಮ್ಮೊಂದಿಗೆ ಮಾತನಾಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಒಂದು 5-10 ನಿಮಿಷಗಳ ಕಾಲ ಈ ಒಂದು ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾರೆ, ಆನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸಲಾಗುತ್ತೆ. ಈ ಆತ್ಮನಿರ್ಭರ್ ಯೋಜನೆಯಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತಹ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಯಾವಾಗಿಂದ ಇದು ಅನುಷ್ಠಾನ ಆಯಿತು, ಯಾವ ಉದ್ದೇಶದಿಂದ ಇದು ಅನುಷ್ಠಾನ ಆಯಿತು? ಇದು ಮುಖ್ಯವಾಗಿ ನಮಗೆ ಕಳೆದ ವರ್ಷ ಇನ್ನು ನಮಗೆ ಕೋವಿಡ್ ಬಾಧಿಸ್ತು ರೋಗ, ಆ ಸಂದರ್ಭದಲ್ಲಿ ವಿಶೇಷವಾಗಿ ಭಾರತ ಸರ್ಕಾರ ಅನೇಕ ಮಾರ್ಗಸೂಚಿಗಳನ್ನ ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಪ್ರಕಟಣೆ ಮಾಡಿತು. ಕಾರಣ ಏನಂತ ಹೇಳಿದರೆ, ಈ ಕೊರೋನಾ ಕಾಲದಲ್ಲಿ ನಮ್ಮ ಉದ್ದಿಮೆಗಳು, ರೈತರು ಉದ್ದಿಮೆಗಳು, ವಿಶೇಷವಾಗಿ ನಮ್ಮ ತೋಟಗಾರಿಕೆ ಕೃಷಿ ಉದ್ಯಮ ಯಾವ ರೀತಿ ಸಂಕಟಕ್ಕೆ ಈಡಾಯಿತು, ಆ ಸಂಕಟದಿಂದ ನಾವು ಹೊರಗಡೆ ಬರೋದು ಯಾವ ರೀತಿ ನಾನು ಯೋಚನೆ ಮಾಡಿ ಭಾರತ ಸರ್ಕಾರ ನಮ್ಮದೇನು ಸ್ವಾವಲಂಬನೆ ಭಾರತ ಅಥವಾ ಆತ್ಮನಿರ್ಭರ ಭಾರತ ಯೋಜನೆ ಅನೇಕ ಸೀರೀಸ್ ಆಗಿ ಕೆಲವೊಂದು ಯೋಜನೆಗಳನ್ನ ಪ್ರಕಟಣೆ ಮಾಡಿದರು. ಅದರಲ್ಲಿ ಒಂದು ಭಾಗವಾಗಿ ನಮ್ಮ ಸಂಸ್ಕರಣೆ ಉದ್ದಿಮೆಯನ್ನು ತೋಟಗಾರಿಕೆ ಕೃಷಿ ಬೆಳೆಗಳಲ್ಲಿ ಸಂಸ್ಕರಣಾ ಉದ್ದಿಮೆಗಳನ್ನು ಪ್ರೋತ್ಸಾಹಿಸಲಿಕ್ಕೆ ನಾವು ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮವನ್ನು ವಿಶೇಷ ರೂಪದಲ್ಲಿ ಜಾರಿಗೆ ತಂದರು. ಕಾರಣ ಇಷ್ಟೇ, ನಮ್ಮ ಇಂದಿನೂ ಸಹ ನಾವು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೋ. ಅನುಷ್ಠಾನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಮಗೇನಾಗ್ತಿತ್ತು, ಒಂದು ಉತ್ಪನ್ನವನ್ನು ಗುಚ್ಛ ಮಾದರಿಯಲ್ಲಿ ಅಥವಾ ಕ್ಲಸ್ಟರ್ ಮಾದರಿಯಲ್ಲಿ ನಾವು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆಗ. ಮತ್ತು ಆ ಉತ್ಪನ್ನವನ್ನು ಆ ಭಾಗದಲ್ಲಿ, ಆ ಪ್ರದೇಶದಲ್ಲಿ, ಆ ಜಿಲ್ಲೆಯಲ್ಲಿ ಕೇಂದ್ರೀಕರಿಸಿ ನಾವು ಉತ್ಪನ್ನದ ಸಂಸ್ಕರಣೆ ಬಗ್ಗೆ, ಮಾರಾಟದ ಬಗ್ಗೆ, ಮತ್ತು ಅದರ ಉತ್ಪನ್ನಗಳನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆದರೂ ಸಾಕಷ್ಟು ಯೋಜನೆಗಳಿದ್ದು ಆಗ್ಲೂ ಸಹ, ಆದರೆ ಕೇಂದ್ರ ಸರ್ಕಾರ ಏನು ವಿಶೇಷವಾಗಿ ಜಾರಿಗೆ ತಂದ್ರೆ ಅಂತ ಹೇಳಿದರೆ, ಒಂದು ಗುಚ್ಛ ಮಾದರಿಯಲ್ಲಿ ಒಂದು ಉತ್ಪನ್ನವನ್ನೇ ಕೇಂದ್ರೀಕರಿಸಿ ನಾವು ಈ ಯೋಜನೆಯನ್ನು ಜಾರಿಗೆ ತಂದರೆ ಆ ಜಿಲ್ಲೆಯಲ್ಲಿ, ಆ ಭಾಗದಲ್ಲಿ, ಆ ಪ್ರದೇಶದಲ್ಲಿ ಆ ಉತ್ಪನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನು ಮಾಡಬಹುದು. ಮತ್ತು ಅದನ್ನು ಆ ಉತ್ಪಾದನೆಯನ್ನು ಮಾಡೋದ್ರಿಂದ ಇನ್ನೂ ವಿಶೇಷವಾಗಿ ಏನಾಗ್ತದೆ, ಆ ಭಾಗದಿಂದ ಬೇರೆ ಭಾಗಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಸುಲಭ ಆಗ್ತದೆ, ಮತ್ತು ಆ ಭಾಗದಿಂದ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ರಫ್ತು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ದೃಷ್ಟಿಯನ್ನು ಇಟ್ಟು ಗುಚ್ಛ ಮಾದರಿಯಲ್ಲಿ ಉತ್ಪನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ಕೇಂದ್ರೀಕರಿಸಿ ಜಾರಿಗೆ ತಂದಂಥ ಯೋಜನೆಯೇ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ. ಅದರಲ್ಲಿ ಮುಖ್ಯವಾಗಿ ಏನು ನಾವು ಕ್ರೈಟೀರಿಯಾಗಳನ್ನ ನಾವು ಅನುಕರಣೆ ಮಾಡ್ತೀವಿ ಅಂತ ಹೇಳಿದರೆ, ಮುಖ್ಯವಾಗಿ ಆ ಜಿಲ್ಲೆಯಲ್ಲಿ ಆ ಉತ್ಪನ್ನವನ್ನು ಅಥವಾ ಆ ಬೆಳೆಯನ್ನು ರೈತರು ಅತಿ ಹೆಚ್ಚು ಬೆಳೀತಾ ಇರಬೇಕಾಗ್ತದೆ. ಸೊ ಆ ಅತಿ ಹೆಚ್ಚು ಬೆಳೆದಂತೆ ಬೆಳೆಯನ್ನೇ ಆಧರಿಸಿ ನಾವು ಆ ಜಿಲ್ಲೆಯಲ್ಲಿ ಆ ಉತ್ಪನ್ನವನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ. ಆಯ್ಕೆ ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಏನೆಲ್ಲ ಸರ್ಕಾರದ ಕಡೆಯಿಂದ ಸಹಾಯಧನ ಬೇಕು, ಅದು ರೈತರಿಗೆ ಆಗ್ಬೋದು, ಉದ್ದಿಮೆದಾರರಿಗೆ ಆಗ್ಬೋದು, ಯಾರಿಗಾದ್ರೂ ನಾವು ಅದನ್ನು ಸಂಘಟನಾತ್ಮಕವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಉತ್ಪಾದನೆಯನ್ನು ಶುರು ಮಾಡಲಿಕ್ಕೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಿಕ್ಕೆ ಏನು ಸಹಾಯ ಬೇಕೋ ಅದನ್ನು ಸರ್ಕಾರ ಮಾಡಲಿಕ್ಕೆ ಈಗ ರೆಡಿ ಇದೆ. ಅದಕ್ಕೆ ಮುಖ್ಯವಾಗಿ ಸರ್ಕಾರ ಏನು ಮಾಡ್ತು, ಕೇಂದ್ರ ಸರ್ಕಾರದ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮಿತಿ ಇದೆ, ರಾಜ್ಯ ಮಟ್ಟದಲ್ಲಿ ನಮ್ಮ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಭಿವೃದ್ಧಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ, ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ, ಮತ್ತು ನಾವೆಲ್ಲ ಏನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಮತ್ತು ಪಶುಪಾಲನಾ ಇಲಾಖೆ, ನಬಾರ್ಡ್, LDM ಈ ಎಲ್ಲ ಏನು ನಾವು ಅಧಿಕಾರಿಗಳಿದ್ದೀರಿ, ನಾವೆಲ್ಲ ಅದಕ್ಕೆ ಸದಸ್ಯರಾಗಿ ಇರ್ತೀವಲ್ಲಿ. ಸೊ ಇದರಲ್ಲಿ ಏನಂತ ಹೇಳಿದರೆ, ನಾವು ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ಅಂದರೆ ಆ ಉತ್ಪನ್ನವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಈಗಾಗಲೇ ಹೇಳಿದಾಗೆ ಈ ಜಿಲ್ಲಾ ಸಮಿತಿಯಲ್ಲಿ ಚರ್ಚೆ ಮಾಡ್ತೀವಿ. ನಾವು ಚರ್ಚೆ ಮಾಡಿ ಈ ನಮ್ಮ ಪ್ರದೇಶಕ್ಕೆ, ನಮ್ಮ ಭಾಗಕ್ಕೆ, ನಮ್ಮ ಜಿಲ್ಲೆಗೆ ಯಾವ ಬೆಳೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ಆ ಪ್ರದೇಶದಲ್ಲಿ ಅದನ್ನು ಗುಚ್ಛ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಸೊ ಆ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ತೇವೆ. ಸೊ ಆ ಬೆಳೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಆ ಬೆಳೆಯಲ್ಲಿ ಏನೆಲ್ಲ ಹೊಸ ಘಟಕಗಳು ಬರ್ಬೋದು, ಹೊಸ ಉತ್ಪಾದನಾ ಘಟಕಗಳು ಬರ್ಬೋದು, ಅಥವಾ ಈಗಾಗಲೇ ಘಟಕಗಳಿದ್ರೆ ಅದನ್ನು ವಿಸ್ತರಣೆ ಮಾಡ್ಬೋದು ನಾವು, ಅದರ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೂ ಸಹ ಇದರ ಸಹಾಯಧನ ಇದೆ. ಸೊ ಇದು ಆ ಬೆಳೆಯನ್ನು ನಾವೇನು ಆಯ್ಕೆ ಮಾಡಿಕೊಂಡಿರ್ತೇವೆ ಅದಕ್ಕೆ, ಅದಲ್ಲದೇನೂ ಸಹ ಬೇರೆ ಆಹಾರ ಘಟಕಗಳಿದ್ರೆ, ಅದು ಕೃಷಿ ಬೆಳೆಯಾಗಲಿ ತೋಟಗಾರಿಕೆ ಬೆಳೆಯಾಗಲಿ, ಆ ಆಹಾರ ಘಟಕಗಳಿಗೆ ಆಲ್ರೆಡಿ ಇದ್ರೆ ಅದರ ಎಕ್ಸ್ಪೆನ್ಷನ್ಗೂ ಸಹ ಇದರಲ್ಲಿ ಸಹಾಯಧನವನ್ನು ತಗೊಳ್ಬೋದು. ಸೊ ಅದರಿಂದ ಸೊ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವೆಲ್ಲ ಸೇರಿ ಈಗ ತೆಂಗು ಬೆಳೆಯನ್ನು ನಾವು ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಬೆಳೆಯಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರ ಉತ್ಪನ್ನಗಳನ್ನು ನಾವು ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಯೋಜನೆಗಳನ್ನು ರೂಪಣೆ ಮಾಡ್ತಿದ್ದೇವೆ. ಇಲ್ಲಿ ಈಗ ನಮ್ಮ ಹಾಸನ ಜಿಲ್ಲೆಗೆ ತೆಂಗನ್ನು ಆಯ್ಕೆ ಮಾಡಿಕೊಳ್ಳಿ. ಹೌದು ಯಾಕೆ ತೆಂಗನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ? ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ತೆಂಗು ಬೆಳೆ ಬಹಳ ಸಣ್ಣ, ಅತಿ ಸಣ್ಣ ಮಧ್ಯಮ ರೈತರ ಆರ್ಥಿಕ ಬೆಳೆ ಇಲ್ಲಿ. ಸೊ ಅದರಿಂದ ಮತ್ತೆ ತೆಂಗು ಬೆಳೆಯಲ್ಲಿ ನಾವು ವಿಶೇಷವಾಗಿ ಅವರ ಜೀವನೋಪಾಯಕ್ಕಾಗಿ ಸುಮಾರು ರೈತರು ಅವಲಂಬಿತರಾಗಿದ್ದಾರೆ. ಜೊತೆಗೆ ತೆಂಗು ಬೆಳೆ ನಮ್ಮ ಜಿಲ್ಲೆಯಲ್ಲಿ 105,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ವಿ ನಾವು. 105,000 ಹೆಕ್ಟೇರ್ನಲ್ಲಿ ಇದು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಹ ತೆಂಗು ಬೆಳೆಯನ್ನು ಕಾಣ್ತೇವೆ. ಅದರಲ್ಲೂ ಸಕಲೇಶ್ಪುರ ಮತ್ತು ಆಲೂರು ತಾಲೂಕನ್ನು ಹೊರತುಪಡಿಸಿ ಆಲೂರು ತಾಲೂಕಿನಲ್ಲೂ ಕೆಲವು ರೈತರುಗಳು ತೆಂಗು ಬೆಳೆಯನ್ನು ವಾಣಿಜ್ಯವಾಗಿ ಬೆಳೆದಿದ್ದಾರೆ. ಸಕಲೇಶ್ಪುರದಲ್ಲಿ ಭಾಗವನ್ನು ಹೊರತುಪಡಿಸಿ, ಸಕಲೇಶ್ಪುರದಲ್ಲೂ ಮನೆಗೆ 4-5 ಗಿಡಗಳು, 6 ಗಿಡಗಳು ಇದ್ದೇ ಇದೆ ಅದೇ. ಸೊ ಅದರಿಂದ ತೆಂಗು ಬೆಳೆ ನಮ್ಮ ಜಿಲ್ಲೆಯ ಸರ್ವವ್ಯಾಪಿ ಬೆಳೆ ಅದು. ಮತ್ತೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಅನೇಕ ಜನ ರೈತರು ಆರ್ಥಿಕ ಅವರ ಜೀವನೋಪಾಯಕ್ಕಾಗಿ ಈ ಬೆಳೆ ಮೇಲೆ ಅವಲಂಬಿತರಾಗಿದ್ದಾರೆ. ಅದ್ರ ಜೊತೆಗೇನೆ ತೆಂಗು ಬೆಳೆಯಲ್ಲಿ ಈಗಾಗಲೇ ನಾವು ನೋಡಿರೋ ಪ್ರಕಾರ, ಅನೇಕ ಸಂಶೋಧನಾ ಕೇಂದ್ರಗಳು ಮಾಡಿರೋ ಪ್ರಕಾರ ಸರಿಸುಮಾರು 400 ಆಹಾರ ಉತ್ಪನ್ನಗಳನ್ನ ಮಾಡ್ಬೋದು ನಾವು. ತೆಂಗಿನ ಬೆಳೆಗೆ ನಾವು ಹೇಗೆ ಕಲ್ಪವೃಕ್ಷ ಅಂತ ಕರಿತೀವಿ, ಸುಮಾರು ಅದರ ಬೇರಿನಿಂದ ಹಿಡಿದು ಮೇಲ್ಭಾಗದವರೆಗೆ ಅದರ ಭಾಗಗಳನ್ನ ನಾವು ಬೇರೆ ಬೇರೆ ಉತ್ಪನ್ನಗಳಾಗಿ ನಾವು ಮಾಡಬಹುದು. ಅದ್ರ ಅದಲ್ದಲ್ಲೇ ಹೊರತುಪಡಿಸಿ ತೆಂಗು ಎಳೆನೀರಿನಿಂದ, ಕಾಯಿಯಿಂದ, ಕೊಬ್ಬರಿಯಿಂದ, ಒಂಬಾಳೆಯಿಂದ, ನೀರಾದಿಂದ, ಈ ರೀತಿ ಬೇರೆ ಬೇರೆ ಉತ್ಪನ್ನಗಳಿಂದ ನಾವು ಸುಮಾರು 400 ಆಹಾರ ಉತ್ಪನ್ನಗಳನ್ನು, ಆ ರೀತಿಯ ಆಹಾರ ಉತ್ಪನ್ನಗಳನ್ನ ತೆಂಗು ಬೆಳೆಯಲ್ಲಿ ಮಾಡಬಹುದು. ಸೊ ಒಂದು ತೆಂಗು ಬೆಳೆ ಮುಖ್ಯವಾಗಿ ವಾಣಿಜ್ಯ ಬೆಳೆ, ಮತ್ತು ಆಹಾರ ಉತ್ಪನ್ನಗಳನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ತೆಂಗು ಬೆಳೆಯಲ್ಲಿ. ಮತ್ತು ತೆಂಗು ಬೆಳೆದ ಮೇಲೆ ಈಗ ಇರೋ ಪ್ರಕಾರ ಅನೇಕ ಜನ ರೈತರುಗಳು ಮತ್ತು ಅನೇಕ ಜನ ಉದ್ದಿಮೆದಾರರು ಈಗಾಗಲೇ ತೆಂಗು ಬೆಳೆಯ ಉತ್ಪನ್ನಗಳನ್ನ ಮಾಡಲಿಕ್ಕೆ ಸಾಕಷ್ಟು ಮುಂದೆ ಬಂದಿರೋದ್ರಿಂದ ನಾವು ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ತೆಂಗು ಬೆಳೆನ ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಶಿಫಾರಸು ಮಾಡಿದ್ರು. ರಾಜ್ಯ ಮಟ್ಟದಲ್ಲೂ ಸಹ ಅದನ್ನು ಆಯ್ಕೆ ಮಾಡಿದ್ದಾರೆ. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಇನ್ನೊಂದಷ್ಟು ಮಾತುಕತೆಯನ್ನು ಮುಂದುವರ್ಸೋಣ. ಈ ನಡುವೆ ಯಾರು ಕರೆ ಮಾಡಿದ್ರು ನೋಡೋಣ. ಹಲೋ ಸರ್. ಎಸ್ ಸರ್. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ಕೊಮ್ನಹಳ್ಳಿಯಿಂದ ಅಶೋಕ್ ಅಂತ. ಸರ್ ಮಾತಾಡಿ ಅಶೋಕ್. ಸರ್, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದ್ರೆ ಹಾಸನಕ್ಕೆ ಯಾವ ಬೆಳೆ ಕೊಟ್ಟಿದ್ದಾರೆ ಸರ್? ತೆಂಗು ಬೆಳೆ ಅಶೋಕ್. ಅಶೋಕ್, ತೆಂಗು ಬೆಳೆ ಕೊಟ್ಟಿದೀವಿ, ತೆಂಗು ಬೆಳೆ ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಅಶೋಕ್. ಸರ್, ತೆಂಗಿನ ಇದಕ್ಕೆ ತೆಂಗಿನ ಸೋಸಿ ಇದಕ್ಕೆ ಇದು ಕೊಡ್ತಾರೆ ಅಂತ ಹೇಳಿದ್ರೆ ಸರ್, ಪರಿಹಾರದ ಇದ ಹಾಕಿದ್ರೆ ಇಷ್ಟಿಷ್ಟು ಹಣ ಅಂತ ನಾವು 2 ಆಯ್ತೆ ಸರ್ ತೆಂಗಿನ ಸೋಸಿ ಹಾಕಿ ಏನು ಕೊಟ್ಟೆ ಅಲ್ವಲ್ಲ ಸರ್? ಅಲ್ಲ, ಅದು ನೀವು ಕೇಳ್ತಾ ಇರೋದು ತೆಂಗಿನ ಸೋಸಿಗೆ ನಮ್ದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಹಾಯಧನವನ್ನು ಪಡಿಬಹುದು ನೀವು ಅಶೋಕ್ ನೀವು ಅಲ್ವಾ. ಸೊ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಹಾಯಧನ ಪಡಿಬೇಕು ಅಂತ ಹೇಳಿದ್ರೆ ನಿಮ್ದು ನಮ್ಮ ಇಲಾಖೆ ಅಥವಾ ಗ್ರಾಮ ಪಂಚಾಯತ್ನಲ್ಲಿ ನಿಮ್ದು ಕ್ರಿಯೋಜನೆ ಅನುಮೋದನೆ ಆಗಿರಬೇಕು. ಕ್ರಿಯೋಜನೆ ಅನುಮೋದನೆ ಆದರೆ ಯಾರ್ದು ಆರ್ ಟಿ ಸಿ ನಿಮ್ಮ ಜಮೀನು ಯಾರ ಹೆಸರಲ್ಲಿ ಇರುತ್ತೆ, ಜೊತೆಗೆ ಅದ್ರ ಜಾಬ್ ಕಾರ್ಡ್ ಇರಬೇಕು ಅವ್ರಿಗೆ. ಸೊ ಅವರು ಜಾಬ್ ಕಾರ್ಡ್ಗಳು ಮತ್ತೆ ಆರ್ ಟಿ ಸಿನ ನಮ್ಮ ಇಲಾಖೆಗೆ ನೀವು ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿಯೂ ಸಹಾಯಧನದ ರೂಪದಲ್ಲ, ಅದು ಕೂಲಿ ರೂಪದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ರೂಪದಲ್ಲಿ ನಿಮಗೆ ಸಹಾಯಧನ ಬರ್ತದೆ. ನೀವು ಸರಿ ಸರ್ ಎಲ್ಲಾನು ಕೊಟ್ಟಿದ್ದು ಸರ್, ಆದ್ರೂ ನಮಗೆ ಇನ್ನೂ ಬರಲಿಲ್ಲ ಸರ್. ನೀವು ಒಂದ್ಸಲ ನಿಮ್ದು ಯಾವ ತಾಲೂಕು? ಹಾಸನ ತಾಲೂಕ ಸರ್. ನೀವು ಒಂದ್ಸಲ ಹೋಗಿ ಈಗ ನನಗೆ ಇಲ್ಲಿ ನಿಮ್ದು ಡಿಟೇಲ್ಸ್ ನೋಡ್ಲಿಕ್ಕೆ ಆಗೋದಿಲ್ಲ ನಿಮ್ದು ಏನಾಗಿದೆ ಅಂತ. ನೀವು ಒಂದ್ಸಲ ನಮ್ಮ ಕಚೇರಿಗೆ ಬಂದು, ಹಾಸನ ತಾಲೂಕಲ್ಲಿ ಕೃಷ್ಣ ಹೋಟ್ಲು ಮೊಬೈಲ್ ನಮ್ಮ ಇಲಾಖೆ ಕಚೇರಿ ಇದೆ, ಅಲ್ಲಿಗೆ ಬಂದು ನೀವು ಸಂಪರ್ಕ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಅದು ಯಾವ ಹೋಗ್ಲಿ ನಿಮ್ದು ದುದ್ದ ಹೋಗ್ಲಿ ಸರ್. ನಾನು ಆಫೀಸ್ಗೂ ಹೋಗಿ ಕೇಳಿದೆ ಸರ್ ಒಂದ್ಸಲ, ನೀವು ಕೊಟ್ಟ ರೆಕಾರ್ಡ್ ಇಲ್ಲ ಇನ್ನೊಂದ್ಸಲ ತಂದು ಕೊಡಿ ಅಂತ ಕೇಳಿದ್ರು ಸರ್. ಇನ್ನೊಂದ್ಸಲ ತಂಡ ಕೊಟ್ಟರು ಮತ್ತು ಪದೇ ಪದೇ ಅದೇ ರಿಪೀಟ್ ಬರ್ತಾ ಇದೆ. ಆಯ್ತು ನೋಡೋಣ, ನಾನು ಅವ್ರಿಗೆ ನಿಮ್ಗೆ ನಿಮ್ ನಂಬರ್ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ನನಗೆ. ಇದೆ ಸರ್, 96 ಡಬಲ್ 1 06 ಓಕೆ 8587 ಸರ್. ಆಯ್ತು ಅಶೋಕ್, ನಾನು ಅವ್ರಿಗೆ ನೋಡೋಣ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ನಾನು. ಆಯ್ತಾ? ಆಯ್ತು, ಧನ್ಯವಾದಗಳು. ಹೌದು, ಮುಖ್ಯವಾಗಿ ಇದರಲ್ಲಿ ನಾವು ಗಮನ ಕೊಡಬೇಕಾಗಿರುವಂತದ್ದು ಸಂಸ್ಕರಣೆ ಮಾಡಲಿಕ್ಕೆ. ಇಲ್ಲೇನಾಗ್ತದೆ, ನಮ್ಮ ಭಾರತ ದೇಶದಲ್ಲಿ ನಾವೇನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದು ಹಣ್ಣು ತರಕಾರಿಗಳು, ವಿಶೇಷವಾಗಿ ಯಾವುದು ಬೇಗ ಹಾಳಾಗ್ತದಲ್ಲ ಆ ಉತ್ಪನ್ನಗಳು ಸರಿಸುಮಾರು 30-35% ಸಾಗಾಣೆ, ಕೊಯ್ಲು ನಂತರ ಸಾಗಾಣಿಕೆ, ಸಾಗಾಣಿಕೆ ನಂತರ ಮಾರುಕಟ್ಟೆ, ಈ ಹಂತದಲ್ಲಿ ಸಾಕಷ್ಟು ನಷ್ಟ ಆಗ್ತಾ ಇದೆ. ಸೊ ಇದನ್ನು ಮನಗಂಡಂತ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ, ಸಂಸ್ಕರಣೆ ಮಾಡಲಿಕ್ಕೆ, ಸಾಗಾಣಿಕೆ ಮಾಡಲಿಕ್ಕೆ, ಅದನ್ನು ಮತ್ತೆ ಮಾರಾಟ ಮಾಡಲಿಕ್ಕೆ, ಏನೆಲ್ಲ ಅತಿ ಅಡ್ವಾನ್ಸ್ಡ್ ತಾಂತ್ರಿಕತೆಗಳಿದೆ ಅದನ್ನೆಲ್ಲ ಒಳಗೊಂಡಂತೆ ಅನೇಕ ಯೋಜನೆಗಳನ್ನ ಸರ್ಕಾರಗಳು ಜಾರಿಗೆ ತರ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಈಗ ಏನು ಮಾಡ್ತಿದ್ದಾರೆ, ಈಗ ನಮ್ಮ ಜಿಲ್ಲೆಯಲ್ಲಿ ತೆಂಗು ಬೆಳೆ ನಾವು ಉತ್ಕೃಷ್ಟವಾಗಿ ಅಭಿವೃದ್ಧಿ ಉತ್ಕೃಷ್ಟವಾಗಿ ಉತ್ಪಾದನೆ ಮಾಡ್ತೀವಿ, ಮತ್ತು ನಮ್ಮ ತೆಂಗು ಬೆಳೆ ವರ್ಷ ಪೂರ್ತಿ ನಮಗೆ ಆ ಉತ್ಪನ್ನ ಸಿಗ್ತದೆ ನಮಗೆ, ಜೊತೆಗೆ ಆ ಉತ್ಪನ್ನ ಜೊತೆಗೆ ಅನೇಕ ಇಲ್ಲಿ ಆ ಉತ್ಪನ್ನಗಳನ್ನ ಕನ್ವರ್ಟ್ ಮಾಡಲಿಕ್ಕೆ, ಸಂಸ್ಕರಣಾ ಪದಾರ್ಥಗಳಿಗೆ ಕನ್ವರ್ಟ್ ಮಾಡಲಿಕ್ಕೆ ಅನೇಕ ಅವಕಾಶಗಳಿದೆ. ಆ ರೀತಿಯಲ್ಲಿ ಒಂದು ಜಿಲ್ಲೆಯಲ್ಲಿ ತೆಂಗು ಬೆಳೆಯನ್ನೇ ಅವಲಂಬನೆ ಮಾಡಿ ಅನೇಕ ಕೈಗಾರಿಕಾ ಘಟಗಳನ್ನ ಅನೇಕ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಈ ಯೋಜನೆ ರೂಪ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅನೇಕ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಅದಕ್ಕೆ ಮೊದಲಿಗೆ ಸಹಾಯಧನ ರೂಪ ಹೇಳೋದಾದ್ರೆ ನಿಮಗೆ, ಸೊ ಉದಾಹರಣೆಗೆ ಅದಕ್ಕಿಂತ ಮೊದಲು ನನಗೊಂದು ಪ್ರಶ್ನೆ, ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಅಂದಾಗ ಆ ಉತ್ಪನ್ನವನ್ನ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆಯೋ ಅಥವಾ ಬೆಳೆ ಸಂರಕ್ಷಣೆಗೆ ಬೆಳೆಗೆ ಅದಕ್ಕೂ ಕೂಡ ಇಲ್ಲ? ಇದು ಪ್ರಿಯಾರಿಟಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಪ್ರಿಯಾರಿಟಿ ಸಂಸ್ಕರಣೆ ಮಾಡೋದೇ ಪ್ರಿಯಾರಿಟಿ. ಸಂಸ್ಕರಣೆ ಹೌದು ಹೌದು, ಅಂದ್ರೆ ಅಲ್ಲಿಂದ ಪ್ರಾರಂಭ ಹೌದು ಅಲ್ಲಿಂದ ಪ್ರಾರಂಭ ಆಗ್ತದೆ. ಇದೇನು ನಾವು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದೇವೆ, ಅದರ ಮೊದಲನೇ ಗಮನವೇ, ಅದರ ಕೇಂದ್ರೀಕರಣ ಗಮನವೇ ಅದು ಆಹಾರ ಆ ಪದಾರ್ಥವನ್ನ ಸಂಸ್ಕರಣೆ ಮಾಡುವಂಥದ್ದು, ಸಂಸ್ಕರಣೆ ಮತ್ತೆ ಮಾರಾಟ ಮಾಡುವಂಥದ್ದು. ಈಗ ನಮ್ಮಲ್ಲಿ ತೆಂಗಿನಲ್ಲಿ ನಾನು ಹೇಳಿದಾಗೆ 1,05,000 ಹೆಕ್ಟೇರ್ ಇದೆ, ಸಾಕಷ್ಟು ಉತ್ಪಾದನೆ ಮಾಡ್ತೀವಿ ನಾವು. ಸುಮಾರು 10 ಕೋಟಿ ನೀವು ನೋಡೋದಾದರೆ 100 ಕೋಟಿ ಕಾಯಿಗಳನ್ನ ಉತ್ಪಾದನೆ ಮಾಡ್ತೀವಿ ನಾವು. ಒಂದು ಮರಕ್ಕೆ ನೀವು ಅಂದಾಜು 100 ಕಾಯಿ ಇಟ್ಕೊಂಡು ನಾವು 100 ಕೋಟಿ ಅಷ್ಟು ಉತ್ಪನ್ನಗಳನ್ನ ಮಾಡ್ತೀವಿ ನಾವು. ಆ ಉತ್ಪನ್ನಗಳನ್ನ ಮಾರಾಟ ಮಾಡೋ ಸಂದರ್ಭದಲ್ಲಿ ಅದು ಎಳ್ನೀರು ರೂಪದಲ್ಲಾಗ್ಬೋದು, ಕಾಯಿ ರೂಪದಲ್ಲಾಗ್ಬೋದು, ಕೊಬ್ಬರಿ ರೂಪ ಮಾರಾಟ ಮಾಡೋ ಸಂದರ್ಭದಲ್ಲಿ ಅಲ್ಲೇನಾಗ್ತದೆ, ಒಂದ್ಸಲ ಮಾರುಕಟ್ಟೆ ದರನೇ ಕಡಿಮೆ ಇರ್ತದೆ, ಅಥವಾ ಒಂದೊಂದ್ಸಲ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಮಾರುಕಟ್ಟೆ ಮಾಡಲಿಕ್ಕಾಗೋದಿಲ್ಲ. ವಿಶೇಷವಾಗಿಂತ ಈ ಕರೋನಾ ಅಂತ ಕಾಯಿಲೆಗಳು ಬಂದಾಗ ನಾವು ಅದನ್ನು ವಿಶೇಷ ಗಮನ ಹರಿಸಿ ಮಾರುಕಟ್ಟೆ ಮಾಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಸಂಸ್ಕರಣೆ ಮಾಡಿದರೆ ಉತ್ಪನ್ನಗಳನ್ನ ನಾವು 1 ತಿಂಗಳು ಅಥವಾ 5 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಅದನ್ನು ಸಂಸ್ಕರಿಸಿ ಮತ್ತು ಅದನ್ನು ಶೇಖರಣೆ ಮಾಡಿ ನಂತರ ಮಾರಾಟ ಮಾಡ್ಬೋದು ನಾವು ಅದನ್ನು. ಸೊ ಇದನ್ನು ಗಮನ ಇಟ್ಕೊಂಡು ಸರ್ಕಾರ ಏನು ಯೋಚನೆ ಮಾಡಿದ್ದು, ಈ ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ಪ್ರಮುಖವಾಗಿ ಸಂಸ್ಕರಣೆ ಮಾಡಲಿಕ್ಕೆ ನಾವು ಆದ್ಯತೆ ಕೊಟ್ಟು ಇಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಯಾವುದೇ ರೈತರುಗಳು ವಿಶೇಷವಾಗಿ ಗಮನ ಹರಿಸಿ, ಇಂಡಿವಿಜುವಲ್ ರೈತರುಗಳು ಮಾರುಕಟ್ಟೆ ಮಾಡಲಿಕ್ಕೆ ಅಥವಾ ಇಂಡಿವಿಜುವಲ್ಗಳು ಈ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಅವರು ಸಂಘಟನಾತ್ಮಕವಾಗಿ ಮುಂದೆ ಹೇಳ್ತೀನಿ ನಾನು ಯಾವ ರೀತಿ ಮಾಡ್ಬೋದು ಅಂತ ಬಂದ್ರೆ, ಈ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಯೋಜನೆಯನ್ನು ಅವರು ಅಳವಡಿಸಿಕೊಳ್ಳಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಸೊ ಈಗ ನಾನು ಹೇಳ್ತಾ ಇದ್ದೆ ನಿಮಗೆ ಅದು ಏನು ಯಾವ ರೀತಿ ಸಹಾಯಧನ ಸಿಗ್ಬೋದಿಲ್ಲಿ ಅಂತ. ಈಗ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಜಿಲ್ಲಾ ಮಟ್ಟದ ಸಮಿತಿ ಇದೆ, ನಮ್ಮ ಇಲಾಖೆ ಮತ್ತು ಕೃಷಿ ಇಲಾಖೆ ಇದರಲ್ಲಿ ಭಾಳ ಹತ್ತಿರ ನಿಕಟವರ್ತಿಗಳಿಗೆ ಕೆಲಸ ಮಾಡ್ತಾ ಇದ್ದೇವೆ. ಕೃಷಿ ಇಲಾಖೆಯಲ್ಲಿ ಮತ್ತು ನಮ್ಮ ಇಲಾಖೆಯಲ್ಲಿ ಇದಕ್ಕೋಸ್ಕರ ಒಬ್ಬರು ಈ ಯೋಜನೆಯನ್ನು ಯಾರು ರೈತರು ಅಥವಾ ಉದ್ದಿಮೆದಾರರು ಮುಂದೆ ಬರ್ತಾರೆ ಅವರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ನಾವು ಒಬ್ಬರು ಒಂದು ಜಿಲ್ಲೆಗೊಬ್ಬರು ರಿಸೋರ್ಸ್ ಪರ್ಸನ್ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅವರು ನಮ್ಮ ಜಿಲ್ಲೆಯಲ್ಲೇ ಇರ್ತಾರೆ. ಅವರು ಯಾವುದೇ ರೈತರು ಯಾವುದೇ ಉದ್ದಿಮೆದಾರರು ಮುಂದೆ ಬಂದರೆ ಅವರಿಗೆ ಡಿ ಪಿ ಆರ್ ಮಾಡೋದಾಗಲಿ, ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡೋದಕ್ಕೆ ಸ್ವಲ್ಪ ಲಿಂಕ್ಗಳನ್ನ ಕೊಡಿಸೋದಕ್ಕಾಗಲಿ ಅಥವಾ ಅದಕ್ಕೆ ಸಂಸ್ಕರಣೆ ಮಾಡಲಿಕ್ಕೆ ತಾಂತ್ರಿಕತೆಗಳನ್ನ ಕೊಡೋದಾಗಲಿ, ಈ ರೀತಿಯ ಏನೆಲ್ಲ ಅವರಿಗೆ ಪೂರಕವಾಗಿ ನಾವು ಸಹಾಯ ಮಾಡಬೇಕಾಗ್ತದೆ ಆ ಸಹಾಯ ಮಾಡಲಿಕ್ಕೆ ಇವರು ಕನ್ಸಲ್ಟೆಂಟ್ ಅಂತ ನಾವು ಇಟ್ಟಿದ್ದೀವಿ. ಅವರು ಅವರಿಗೆ ಸಹಾಯ ಮಾಡ್ತಾರೆ. ಅವರು ನಮ್ಮ ಇಲಾಖೆ ಅಥವಾ ಕೃಷಿ ಇಲಾಖೆನ ಸಂಪರ್ಕ ಮಾಡಿದರೆ ನಮ್ಮ ಇಲಾಖೆಯ ತಾಲೂಕು ಮಟ್ಟದ ಕಚೇರಿಗಳು, ಕೃಷಿ ಇಲಾಖೆಯ ತಾಲೂಕು ಮಟ್ಟದ ಕಚೇರಿಗಳು ಅವರು ಸಂಪರ್ಕ ಮಾಡಿದರೆ ಅಲ್ಲಿ ಅವರುಗಳಿಗೆ ಪೂರಕವಾದ ಮಾಹಿತಿಯನ್ನು ನೀಡ್ತಾರೆ. ನಂತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅವರು ನಮ್ಮ ಜಿಲ್ಲಾ ಮಟ್ಟ ಸಂಪರ್ಕ ಮಾಡಿದರೆ, ನಮ್ಮ ಹತ್ರಕ್ಕೆ ಭೇಟಿ ಮಾಡಿದರೆ, ನಮಗೆ ಕನ್ಸಲ್ಟೆಂಟ್ ಇರ್ತಾರೆ, ಅವರಿಗೆ ಡಿ ಪಿ ಆರ್ ಇಂದ ಹಿಡಿದು ಎಲ್ಲ ಪೂರಕವಾದ ಹಂತಗಳನ್ನ ಅವರಿಗೆ ವಿವರಣೆ ಮಾಡಿ ಹೇಳ್ತಾರೆ. ನಂತರ ಡಿ ಪಿ ಆರ್ನ ತಯಾರು ಮಾಡಿ ನಂತರ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಬ್ಯಾಂಕಲ್ಲಿ ಲೋನ್ ಕಂಪಲ್ಸರಿ ಇದಕ್ಕೆ. ಸೊ ಏನು ನಾವು ಒಂದು ಜಿಲ್ಲೆ ಒಂದು ಸಹಾಯಧನ ಇದೆ, ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ. ಬ್ಯಾಂಕಲ್ಲಿ ಅವರು ಸಹಾಯಧನವನ್ನು ಅವರು ಬ್ಯಾಂಕ್ ಲೋನ್ನ ಸಹಾಯ ಸಾಲವನ್ನು ಪಡೆದಿರಬೇಕು. ನಂತರ ನಾವು ಆ ಸಾಲದ ಅಕೌಂಟ್ಗೆ ನಾವು ನೇರವಾಗಿ ಸಹಾಯಧನ ಪಾವತಿ ಆಗ್ತದೆ. ಸೊ ಅದರಿಂದ ಬ್ಯಾಂಕಿಗೆ ಸಬ್ಮಿಟ್ ಮಾಡೋದು ಮತ್ತು ಬ್ಯಾಂಕ್ನಲ್ಲಿ ಅದನ್ನು ಫಾಲೋಅಪ್ ಆ್ಯಕ್ಷನ್ ಮಾಡುವಂಥದ್ದು, ಫಾಲೋಅಪ್ ಮಾಡಿ ಅವರಿಗೆ ಬ್ಯಾಂಕಿನಲ್ಲಿ ಏನೆಲ್ಲ ಬೇರೆ ಬೇರೆ ದಾಖಲಾತಿಗಳು ಬೇಕು ಅದನ್ನು ನಮ್ಮ ಅರ್ಜಿದಾರರ ಪರವಾಗಿ ಒದಗಿಸುವಂಥದ್ದು, ಈ ರೀತಿಯಾಗಿ ಈ ಎಲ್ಲ ಘಟನೆಗಳನ್ನ ಈ ಎಲ್ಲ ಹಂತಗಳನ್ನ ನಿಭಾಯಿಸಲಿಕ್ಕೆ ಮತ್ತು ನಮ್ಮ ಅರ್ಜಿದಾರರಿಗೆ ಸಹಾಯ ಮಾಡಲಿಕ್ಕೆ ಒಬ್ಬರು ಕನ್ಸಲ್ಟೆಂಟ್ ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ ಅವರು. ಸೊ ಅವರನ್ನ ಅವರು ಸಂಪರ್ಕ ಮಾಡಿದರೆ ಖಂಡಿತವಾಗ್ಲೂ ಅವರಿಗೆ ಕೆಳ ಹಂತದಿಂದ ಹಿಡಿದು ಮೇಲಂತವರಿಗೂ ಸಹಾಯ ಸಿಗ್ತದೆ ಅವರಿಗೆ. ಸೊ ಆನಂತರ ಅವರು ಒಂದ್ಸಲ ಡಿ ಪಿ ಆರ್ ಸಬ್ಮಿಟ್ ಆದಮೇಲೆ ಬ್ಯಾಂಕಲ್ಲಿ ಅವರಿಗೆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಜಿಲ್ಲಾ ಮಟ್ಟ ಸಮಿತಿಯಿಂದ ಅಪ್ರೂವ್ ಆಗ್ತದದು. ಅಪ್ರೂವ್ ಆದ ನಂತರ ಅವರಿಗೆ ಗರಿಷ್ಠ 10 ಲಕ್ಷದವರಿಗೆ, ಸೊ ಡಿ ಪಿ ಆರ್ ಮೊತ್ತ 35 ಲಕ್ಷ, ಸೊ ಈ 33% ಸಬ್ಸಿಡಿ 33%. ಸೊ ಗರಿಷ್ಠ 10 ಲಕ್ಷದವರೆಗೆ ಅವರಿಗೆ ಸಹಾಯಧನ ಅವರಿಗೆ ಸಿಗ್ತದೆ ಅವರಿಗೆ. ಸೊ 35 ಲಕ್ಷ ನಾನು ಈಗ ನನ್ನ ಕಡೆಯಿಂದ ಇನ್ವೆಸ್ಟ್ ಮಾಡಿದರೆ, ಸೊ ಬ್ಯಾಂಕಿನ ಲೋನ್ ಸ್ವಲ್ಪ ಇರ್ತದೆ, ನನ್ನ ಸ್ವಲ್ಪ ಶೇರ್ ಹಾಕಿರ್ತೀನಿ ನಾನು ಅದಕ್ಕೆ. ಸೊ ಮತ್ತೆ ಸಬ್ಸಿಡಿ ಅಮೌಂಟು ಸುಮಾರು 10 ಲಕ್ಷ 33% ಬರ್ತದೆ ಅವರಿಗೆ. ಸೊ ಯೋಜನಾ ವೆಚ್ಚದ 33% ಸಬ್ಸಿಡಿ ಸಿಗ್ತದೆ ಅವರಿಗೆ. ಯೋಜನಾ ವೆಚ್ಚದ 35% ಸಬ್ಸಿಡಿ ಸಿಗ್ತದೆ ಅವರಿಗೆ. ಸೊ ಗರಿಷ್ಠ 10 ಲಕ್ಷ ಸಿಗ್ತದೆ ಅವರಿಗೆ. ಸೊ ಅದರಿಂದ ಅವರು ಸೊ ಆ ನಿಟ್ಟಿನಲ್ಲಿ ಸೊ ಇದರ ಪ್ರಯೋಜನ ಪಡ್ಕೊಳ್ಬೇಕಂತೇಳಿದ್ರೆ ಸತತವಾಗಿ ನಮ್ಮ ಇಲಾಖೆಗಳ ಜೊತೆ ನೀವು ಸಂಪರ್ಕ ಇದ್ರೆ ಖಂಡಿತವಾಗಿ ನಿಮಗೆ ಪ್ರತಿ ಹಂತದಲ್ಲೂ ನಾವೇನು ಮಾರ್ಗದರ್ಶನ ನಿಮಗೆ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ, ನೀವು ಅದನ್ನು ಪಡ್ಕೊಳ್ಬಹುದು. ನೀವು ತಾವು ಹೇಳಿದ್ರಿ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಬೇಕಾದರೂ ಕೂಡ ಮಾಡಬಹುದು ಅಂತೇಳಿ, ಏನೆಲ್ಲ ಮಾಡತಕ್ಕಂತಹ ಈಗ ಮುಖ್ಯವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನದ ಬಗ್ಗೆ ಮಾತಾಡೋಣಾದ್ರೆ, ಈ ಗುಚ್ಛ ಮಾದರಿಯಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ತೆಂಗು ಬೆಳೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. ತೆಂಗು ಬೆಳೆದಲ್ಲಿ ಈಗಾಗಲೇ ಹೇಳಿದೆ ನಾನು, ಸುಮಾರು 400 ಉತ್ಪನ್ನಗಳನ್ನ ಮಾಡಬಹುದು ಅಲ್ವಾ. ಸೊ 400 ಉತ್ಪನ್ನಗಳಲ್ಲಿ ಮುಖ್ಯವಾಗಿ ಯಾವ್ದು ಉತ್ಪನ್ನಗಳನ್ನ ನಾನು ನಮ್ಮ ಜಿಲ್ಲೆಯಲ್ಲಿ ಮಾಡೋದು ಅಂತ ಹೇಳ್ತೀನಿ ನಾನು. ಅದರಲ್ಲಿ ಮುಖ್ಯವಾಗಿ ನಾವು ಶುರು ಒಂದು ಕಾಯಿಯಿಂದ ಏನೇನು ಮಾಡ್ಬೋದು ಅಂತ, ತೆಂಗಿನ ಕಾಯಿಯಿಂದ ನೀವು ತೆಂಗಿನಕಾಯಿಯಿಂದ ನೋಡೋದಾದರೆ, ತೆಂಗಿನಕಾಯಿಯಿಂದ ಮುಖ್ಯವಾಗಿ ಡಿಸಿಕೇಟೆಡ್ ಕೋಕೋನಟ್ ಪೌಡರ್ ಅಂದರೆ ತೆಂಗಿನಕಾಯಿಯ ಪುಡಿಯನ್ನು ಮಾಡ್ಬೋದು. ತೆಂಗಿನಕಾಯಿಯ ಪುಡಿಯನ್ನು ಮಾಡ್ಬೋದು. ನಂತರ ತೆಂಗಿನಕಾಯಿಯ ಎಣ್ಣೆಯನ್ನು ಮಾಡ್ಬೋದು, ವರ್ಜಿನ್ ಕೋಕೋನಟ್ ಆಯಿಲ್. ಹೌದು. ಸೊ ತೆಂಗಿನಕಾಯಿಯ ಪುಡಿ ಆಯಿತು, ವರ್ಜಿನ್ ಕೋಕೋನಟ್ ಆಯಿಲ್ ಆಯಿತು. ನಂತರ ಚಿಪ್ಸ್ಗಳನ್ನ ಮಾಡ್ಬೋದು. ಚಿಪ್ಸ್ ಬರ್ತದೆ ಈಗ ತೆಂಗಿನಕಾಯಿಯಿಂದ ಒಳ್ಳೆ ಉತ್ಕೃಷ್ಟವಾದ ಚಿಪ್ಸ್ಗಳನ್ನ ತಯಾರು ಮಾಡಬಹುದು. ನಿಮಗೆ ಅದಕ್ಕೆ ಬೇಕಾದಂಥ ತಾಂತ್ರಿಕತೆ ಈಗಾಗಲೇ ಅಭಿವೃದ್ಧಿಯಾಗಿದೆ. ಮತ್ತೆ ಅದನ್ನ ಸಂಸ್ಕರಣೆ ಮಾಡಿ ಬೇರೆ ಬೇರೆ ರೀತಿಯ ಚಿಪ್ಸ್ ಮೂಲದ ಅನೇಕ ಉತ್ಪನ್ನಗಳನ್ನ ಮಾಡಬಹುದು ಅವರು. ಚಿಪ್ಸ್ ಒಂದನ್ನೇ ಹೇಳಿದ್ದು ನಾನು, ಚಿಪ್ಸ್ ರೀತಿಯ ಅನೇಕ ಉತ್ಪನ್ನಗಳನ್ನ ಮಾಡಬಹುದು. ಮತ್ತೆ ಅದನ್ನ ತೆಂಗಿನಕಾಯಿಯನ್ನ ಈ ಪುಡಿ ಏನಿರ್ತದೆ ಅದನ್ನ ಕನ್ಫೆಕ್ಷನರೀಸ್ ಅಥವಾ ಬೇಕರಿ ಐಟಮ್ಗಳನ್ನು ಉಪಯೋಗ ಮಾಡಬಹುದು. ಇದು ತೆಂಗಿನಕಾಯಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ತೆಂಗಿನಕಾಯಿ ಸಂಸ್ಕರಣೆ ಕೊಬ್ಬರಿ ಬರ್ತದೆ, ಕೊಬ್ಬರಿನಲ್ಲಿ ಕೊಬ್ಬರಿ ಎಣ್ಣೆಯನ್ನ ಮಾಡಬಹುದು, ಎಣ್ಣೆ ಘಟಕವನ್ನು ಮಾಡಬಹುದು. ಮತ್ತೆ ಎಳ್ನೀರು, ಎಳ್ನೀರಿನಲ್ಲಿ ನಿಮಗೆ ಸಾಕಷ್ಟು ಉತ್ಪನ್ನಗಳನ್ನ ಮಾಡ್ಬೋದು. ಥಂಡರ್ ಕೋಕೋನಟ್ ಬಾಲ್ ಅಂತ ಮಾಡ್ಬೋದು, ಎಳ್ನೀರಿನಲ್ಲಿ ಐಸ್ ಕ್ರೀಮ್ ಮಾಡ್ಬೋದು, ಮತ್ತೆ ಎಳ್ನೀರಿನಲ್ಲಿ ನಾಟಾಡಿ ಕೋಕೋ ಅಂತ ಮಾಡ್ಬೋದು. ನಾಟಾಡಿ ಕೋಕೋ, ಐಸ್ ಕ್ರೀಮು, ಥಂಡರ್ ಬಾಲ್, ಈ ರೀತಿಯಾಗಿ ಅನೇಕ ಉತ್ಪನ್ನಗಳನ್ನ ಅದನ್ನ ಉತ್ಪನ್ನವನ್ನು ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾರುಕಟ್ಟೆ ಮಾಡ್ಬೋದು. ನಂತರ ನೀರ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಬೊಂಬಾಳೆಯಿಂದ ನೀರ ಎಕ್ಸ್ಟ್ರಾಕ್ಟ್, ನೀರಾದಿಂದ ನೀರ ಐಸ್ ಕ್ರೀಮ್ ಮಾಡ್ಬೋದು, ನೀರ ಜಾಗ್ರಿ ಮಾಡ್ಬೋದು, ನೀರ ಶುಗರ್ ಮಾಡ್ಬೋದು. ಈ ರೀತಿಯಾಗಿ ನಾನೇ ಗೊತ್ತಿರುವಂಥದ್ದು 15 ಉತ್ಪನ್ನಗಳ ಪ್ರಮುಖವಾಗಿ ಹೇಳಿದೆ ನಿಮಗೆ. ಸೊ ಇದನ್ನ ನೀವು ಒಳಭಾಗಿ ಹೋದರೆ ಸುಮಾರು 400 ಉತ್ಪನ್ನಗಳನ್ನ ಮಾಡ್ಬೋದು ನಾವು. ಅದಕ್ಕೆ ಸಂಬಂಧಪಟ್ಟದಂತ ತಾಂತ್ರಿಕತೆ ನಮ್ಮ ಇಲಾಖೆ ಮತ್ತು ಕೋಕೋನಟ್ ತೆಂಗು ಅಭಿವೃದ್ಧಿ ಮಂಡಳಿ ಮತ್ತು ಕೇಂದ್ರ ಸರ್ಕಾರದ ಸೆಂಟ್ರಲ್ ಕೋಕೋನ ಪ್ಲ್ಯಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CPCRI ಕಾಸರಗೋಡು ಇಲ್ಲಿ, ಮತ್ತು ನಮ್ಮ DFRL ಡಿಸರ್ಚ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಮೈಸೂರು, ಮತ್ತು CFTRI ಮೈಸೂರು. ಅನೇಕ ಸಮಸ್ಯೆಗಳು ಇದಕ್ಕೆ ಬೇಕಾದಂಥ ಅನೇಕ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಮಾಡಿವೆ. ಉತ್ಪನ್ನಗಳನ್ನ ಮಾಡಲಿಕ್ಕೆ ಈಗಾಗಲೇ ಬೇಕಾದ ತಾಂತ್ರಿಕತೆ ಅವ್ರ ಹತ್ರ ಈಗಾಗಲೇ ಅವೈಲೇಬಲ್ ಇದೆ, ಲಭ್ಯ ಇದೆ ಅವ್ರ ಹತ್ರ. ಲಭ್ಯ ಇರೋದ್ರಿಂದ ಈ ಯೋಜನೆ ಉತ್ಕೃಷ್ಟತೆ ಏನಂತ ಹೇಳಿದ್ರೆ DPR ಮಾಡೋದಕ್ಕೆ ನಿಮಗೆ ಸಹಾಯಧನ ಸಿಗ್ತದೆ, ಮತ್ತು ಅವರಿಂದ ಆ ಉತ್ಪನ್ನದ ತಾಂತ್ರಿಕತೆಯನ್ನು ನೀವು ಕೊಂಡ್ಕೊಳ್ಳೋದಾದರೆ ಅದಕ್ಕೇನು ನೀವು ದುಡ್ಡು ಪಾವತಿ ಮಾಡ್ತಿರಲ್ಲ ಅವರಿಗೆ, 50,000 ಒಂದು ಲಕ್ಷನೋ, ಅದಕ್ಕೆ ಈ DPR ಸೇರಿಸಿ ಅದಕ್ಕೆ ಸೇರಿಸ್ಬೋದು. ಸೊ ಈ ರೀತಿಯಾಗಿ ಪ್ರತಿ ಹಂತದಲ್ಲೂ ಸಹಾಯವನ್ನು ಮತ್ತು ಮಾರ್ಗದರ್ಶನವನ್ನು ಮತ್ತು ಸಹಾಯಧನವನ್ನು ಪಡೆಯಲಿಕ್ಕೆ ಯೋಜನೆ ಅವಕಾಶ ಇದೆ. ಸೊ ಅದನ್ನು ನೀವು ಪಡ್ಕೊಳ್ಬೋದು. ಸೊ ಹಾಗೆ ತೆಂಗಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಈಗಾಗಲೇ ತೆಂಗಿನಲ್ಲಿ ಅನೇಕ ಉದ್ಯಮದಾರರು ಈ ಒರಿಜಿನ್ ಕೋಕೋನಟ್ ಎಣ್ಣೆ ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ, ಈ ಡೆಸಿಕೇಟ್ ಕೋಕೋನಟ್ ಪೌಡರ್ ನಿರ್ಮಾಣ ಮಾಡಿದ್ದಾರೆ, ಮತ್ತು ಕೊಬ್ಬರಿ ಎಣ್ಣೆ ಘಟಕಗಳನ್ನ ಮಾಡ್ತಾ ಇದ್ದಾರೆ, ಮತ್ತು ಈಗಾಗಲೇ ಕೆಲವೊಬ್ಬರು ನೀರ ಘಟಕಗಳನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಅನೇಕ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಹೇಳಿ ನಿಮಗೆ, ತೆಂಗಿನಕಾಯಿಯಿಂದ ಮಿಲ್ಕ್ ಕೋಕೋನಟ್ ಮಿಲ್ಕನ್ನು ಮಾಡ್ಬೋದು ನಾವು, ಕೋಕೋನಟ್ ಮಿಲ್ಕ್ ತೆಂಗಿನ ಹಾಲು. ಈಗ ಹಾಲಿಗೆ ಭಾಳ ಡಿಮ್ಯಾಂಡ್ ಬರ್ತಾ ಇದೆ. ಅದು ಏನಂತ ಹೇಳಿದರೆ ಯಾವುದೇ ಬೇಕರಿನಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ತೆಂಗಿನಕಾಯಿನೇ ಪುಡಿ ಉಪಯೋಗಿಸಬೇಕಾಗಿಲ್ಲ, ಆ ಹಾಲು ಅವರು ಇದ್ಬಿಟ್ರೆ ಸ್ವಲ್ಪ ಹಾಲನ್ನು ಹಾಕಿದರೆ ಸಾಕು, ಅದಕ್ಕೆ ಕಂಪ್ಲೀಟ್ ನೀವು ತೆಂಗಿನ ಕಾಯಿಯನ್ನು ಅದಕ್ಕೆ ಹಾಕ್ದಂಗೆ ಹಾಕ್ತದೆ ಅದರ ಸಾರ ಸಂಪೂರ್ಣವಾಗಿ. ಹೌದು, ಇರ್ತದೆ. ಸೊ ಆ ತೆಂಗಿನ ಎಣ್ಣೆ, ತೆಂಗಿನ ಹಾಲು ಘಟಕ, ತೆಂಗಿನ ಎಣ್ಣೆ ಬೇರೆ, ತೆಂಗಿನ ಹಾಲು ಬೇರೆ. ಸೊ ಈ ರೀತಿ ಘಟಕಗಳನ್ನ ಮಾಡಲಿಕ್ಕೆ ನಮ್ಮಲ್ಲಿ ವಿಪುಲ ಅವಕಾಶಗಳಿದೆ. ನಿಮ್ಗೆ ಹೇಳಿದಾಗೆ ನಾನು ನಮ್ಮ ಜಿಲ್ಲೆಯಲ್ಲಿ ಸೊ ಏನೆಲ್ಲ ಉತ್ಪನ್ನಗಳು ಸಿಗ್ತದೆ ಆ ಉತ್ಪನ್ನಗಳನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಮತ್ತೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ಮಲ್ಲಿ ಏನು ತಾಂತ್ರಿಕತೆ ಇರುವಂತಹ ಸ್ಕಿಲ್ ಲೇಬರ್ ಅಂತ ಏನು ಹೇಳ್ತೀವಲ್ಲ ಜನ, ತಾಂತ್ರಿಕತೆಯನ್ನ ಕೌಶಲ್ಯತೆಯನ್ನು ಹೊಂದಿರುವ ಜನಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ, ಮತ್ತೆ ನಮ್ಮಲ್ಲಿ ಜಾಗ ಕೊರತೆ ಇಲ್ಲ, ಮತ್ತೆ ನಮ್ಮಲ್ಲಿ ತೆಂಗಿನ ಕಾಯಿಗಳಿಗಾಗಲಿ ಕೊಬ್ಬರಿಗಾಗಲಿ ಎಳ್ಳರಿಗಾಗಿ ಕೊರತೆ ಇಲ್ಲ. ಸೊ ಅದರಿಂದ ನಾವೆಲ್ಲ ಮನಸ್ಸು ಮಾಡಿ ಈ ಯೋಜನೆ ಉಪಯೋಗವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಇದರ ಸದುಪಯೋಗವನ್ನು ಮಾಡ್ಕೊಳ್ಬಹುದು. ಈ ಯೋಜನೆಯ ಒಂದು ಉಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ಯಾರನ್ನ ಸಂಪರ್ಕ ಮಾಡಬೇಕು ಮತ್ತೆ ಎಲ್ಲಿ ಮಾಡಬೇಕು? ಈಗಾಗಲೇ ನಾನು ಹೇಳಿದ್ದೀನಿ, ಮುಖ್ಯವಾಗಿ ಒಂದೆರಡು ಇಂಪಾರ್ಟೆಂಟ್ ಅಂಶಗಳನ್ನ ಹೇಳ್ತೀನಿ ನಾನು. ಒಂದು, ರೈತರು ಇದರ ಪ್ರಯೋಜನ ಪಡ್ಕೊಳ್ಬಹುದು, ಉದ್ದಿಮೆದಾರರು ಇದರ ಪ್ರಯೋಜನ ಪಡ್ಕೊಳ್ಬಹುದು, ರೈತ ಸಹಕಾರ ಸಂಸ್ಥೆಗಳು ಇದರ ಪ್ರಯೋಜನ ಪಡ್ಕೊಳ್ಬಹುದು, ರೈತ ಉತ್ಪಾದಕ ಸಂಸ್ಥೆಗಳು ಇದರ ಪ್ರಯೋಜನ ಪಡ್ಕೊಳ್ಬಹುದು, ಇತರ ರೈತರ ಯಾವುದೇ ರೀತಿಯ ಸಂಘಟನೆಗಳಿದ್ರೆ ಇದರ ಸಹಾಯಧನ ಪಡ್ಕೊಳ್ಬಹುದು, ಯಾವುದೇ ರೀತಿಯ ಸಂಘಟನೆಗಳು ಇದರ ಸಹಾಯಧನವನ್ನು ಪಡ್ಕೊಳ್ಬಹುದು. ನಾನು ನಮ್ಮ ರೈತ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಅವರು ಈ ಸಂಘಟನೆಗಳ ರೂಪದಲ್ಲಿ ಬಂದರೆ ಬಹಳ ಸುಲಭ ಆಗ್ತದೆ, ಅಂದರೆ ಸಂಘಟನೆಗಳ ರೂಪದಲ್ಲಿ ನಮ್ಮ ಇಲಾಖೆನ ಸಂಪರ್ಕ ಮಾಡಿ ಮಾಡಿ. ಸೊ ಈಗಾಗಲೇ ತಾವು ಕೇಳಿದಾಗ ನಾನು ಈಗಾಗಲೇ ಹೇಳಿರೋ ಪ್ರಕಾರ ತೋಟಗಾರಿಕೆ ಇಲಾಖೆಯ ಜಿಲ್ಲಾ ಮಟ್ಟದ ಕಚೇರಿ, ತಾಲೂಕು ಮಟ್ಟದ ಕಚೇರಿ, ಕೃಷಿ ಇಲಾಖೆಯ ಜಿಲ್ಲಾ ಮಟ್ಟದ ಕಚೇರಿ, ತಾಲೂಕು ಮಟ್ಟದ ಕಚೇರಿ ನೀವು ಸಂಪರ್ಕ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯ ಇರ್ತದೆ. ಸೊ ಆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದು ಯೋಜನೆ ಅನುಷ್ಠಾನ ಮಾಡಿಕೊಂಡ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಸಮೀಪದಲ್ಲಿ ಇಲ್ಲಿ ತೋಟಗಾರಿಕೆ ಇಲಾಖೆ ಇರುತ್ತೋ, ಇಲಾಖೆಯನ್ನು ಹೋಗಿ ಸಂಪರ್ಕ ಮಾಡಿ ಈ ಯೋಜನೆಯ ಫಲಾನುಭವಿ ಆಗಬೇಕು, ನಾನು ಏನೆಲ್ಲ ಮಾಡ್ಕೋಬಹುದು ಅನ್ನುವಂಥ ವಿಚಾರಗಳನ್ನು. ಹೌದು ಹೌದು, ಅಲ್ಲಿ ಪಡೆಯಬಹುದು. ಅಂತಿಮವಾಗಿ ಈ ಯೋಜನೆ ಬಗ್ಗೆ ತಾವು ನಮ್ಮ ಕೃಷಿಕರಿಗೆ ಏನು ಹೇಳಿಕೆ? ಈಗ ನಾನು ಅಂತಿಮವಾಗಿ ಹೇಳೋದಂತ ಹೇಳಿದ್ರೆ, ಈಗ ನಾವು ರೈತರುಗಳು ಸಾಕಷ್ಟು ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಅದು ತೆಂಗಾಗಲಿ ಬೇರೆ ಬೆಳೆ ಆಗಲಿ, ಸೊ ಸಾಕಷ್ಟು ಉತ್ಪಾದನೆಯನ್ನು ಮಾಡ್ತಿದ್ದೇವೆ. ಸೊ ಉತ್ಪಾದನೆ ಈಗ ನಾವೆಲ್ಲ ಸಾಕಷ್ಟು ಚರ್ಚೆ ಮಾಡೋದ್ರಿಂದ ಉತ್ಪಾದನೆ ಮಾಡ್ತಾ ಇದ್ದೇವೆ, ನಮಗೆ ಮಾರುಕಟ್ಟೆ ಆಗ್ತಾ ಇಲ್ಲ ಅಂತ. ಹೌದು, ನಮಗೆ ಮಾರುಕಟ್ಟೆ ಆಗ್ತಾ ಇಲ್ಲ. ಮಾರುಕಟ್ಟೆಯನ್ನು ನಾವು ಈಗ ಬೇರೆ ಬೇರೆ ಯಾವ ಉತ್ಪನ್ನಗಳನ್ನು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಮಾರುಕಟ್ಟೆಯನ್ನು ಅವರೇ ಹುಡಿಕೊಳ್ತಾರೆ, ಅದೇ ನಾವು ನಮ್ಮ ಮಾರುಕಟ್ಟೆ ಹುಡಿಕೊಳ್ಬೇಕಾಗ್ತದೆ. ಆ ಮಾರುಕಟ್ಟೆಯನ್ನು ಹುಡಿಕೊಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ನಾವು ಈ ರೀತಿ ಯೋಜನೆಗಳನ್ನ ಸದುಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಈ ನಾವು ಇಂಡಿವಿಜುವಲ್ ರೈತರುಗಳು, ಈಗೆಲ್ಲ ಬುದ್ಧಿವಂತ ರೈತರುಗಳಿದ್ದಾರೆ, ಈಗೆಲ್ಲ ಸಾಕಷ್ಟು ಸೋಷಿಯಲ್ ಮೀಡಿಯಾ ಇದೆ, ಇಲಾಖೆಗಳು ಸಾಕಷ್ಟು ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದೆ. ರೈತರುಗಳು ಒಗ್ಗಟ್ಟಾಗಿ ಮುಂದೆ ಬಂದು ಯೋಜನೆಯ ಮಹತ್ವ, ಯೋಜನೆಯ ಸ್ವರೂಪ, ಯೋಜನೆಯಿಂದ ಲಭ್ಯವಿರುವಂತಹ ಪ್ರಯೋಜನಗಳು, ಸಹಾಯಗಳು, ಸಹಾಯಧನಗಳು, ಈ ರೀತಿಯನ್ನು ಅವರು ಅರ್ಥ ಮಾಡಿಕೊಂಡು ಅವರು ಯೋಜನೆ ಸ್ವರೂಪವನ್ನು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಮಾರುಕಟ್ಟೆನ ನಾವು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ, ಜೊತೆಗೆ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಮತ್ತು ನಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಕಂಡ್ಕೊಳ್ಳೋದಕ್ಕೆ ನಮಗೆ ಒಂದು ಕಮ್ಯಾಂಡ್ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ಹೋಗೋಣ, ಈ ರೀತಿ ಯೋಜನೆಗಳನ್ನು ನೀವು ಸದುಪಯೋಗ ಮಾಡ್ಕೊಳ್ಳೋದೇ ನನ್ನ ಒಂದು ಮನವಿ.

ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಕೃಷಿ ತರಂಗ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ ಒಂದು ಜಿಲ್ಲಾ ಒಂದು ಉತ್ಪನ್ನ ಕುರಿತು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ ಕೇಳಿದರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಗಾನಯಾನ. 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 9:00 ಯುವವಾಣಿ ಪಾರಿಜಾತ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಂತರ ಉದ್ಯೋಗ ವಾರ್ತೆ ಸ್ವರ್ಣದಾಸ್ ಅವರಿಂದ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಓಎಸ್ ಅರುಣ್ ಅವರ ಹಾಡುಗಾರಿಕೆ. 10:00 ನಾಟಕ ರಘುಪತಿಯ ಪ್ರಲಾಪ, ಮೂಲಕಥೆ ಆನಂದ್ ಅವರದು, ಬಾನುಲಿ ರೂಪಾಂತರ ಡಾಕ್ಟರ್ ಪ್ರಣತಾರ್ಥಿ ಹರನ್, ನಿರ್ಮಾಣ ಎಆರ್ ಗೋಪಾಲನಾಯಕ್. 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:20 ಶುಭೋದಯ ಕರ್ನಾಟಕ ಭಕ್ತಿ ಸಮರ್ಪಣೆ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ, ಪ್ರಸ್ತುತಿ ಡಿಆರ್ ಪಾಟೀಲ್, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ.